হলো কাশি প্রেম কম্মনি বুগ্গ আম্মনি মোগ্গ কত্ত ಕಲ ವೇಳ ಕಿಕ್ಕರು ಮಂಟೆ ಗಲಧ ರೂಪದರಿಂದ ನೀಯದರು ಪ್ರಭಂತ ರೂಪದಲ್ಲಿ ನೀ ಎದುರು ಪ್ರಭಂತ ಹಲೋ